ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50. ನಮ್ಮ ರೈತ ಮಿತ್ರರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಏನ್ ರಮಣ, ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020/13 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ಗೊಬ್ಬರವಾಗಿ ಬೆಳೆಗೆ ಬಳಸಿದ್ದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020/13, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ ಎರಡು ತರಹದ ಪರವಾನಗಿಗಳಿದ್ದು, ವರ್ಷದಲ್ಲಿ 12 ಲಕ್ಷಕ್ಕಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 100 ನೋಂದಣಿ ಪಡೆಯಬೇಕು. 12 ಲಕ್ಷಕ್ಕಿಂತ ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 2,000 ರೂಪಾಯಿ 5,000 ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ರೂಪಾಯಿ 7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾಧಿಕಾರಿಗಳನ್ನ ಸಂಪರ್ಕಿಸಿ. ಹಾಕಿ ಎಲ್ಲವೂ ಆಮೇಲೆ ನನ್ನ ಮಾತು ಕೇಳು ಈಗಲೇ. ಆಯ್ಕೆ ಇರುತ್ತೆ ಪ್ರತಿ ತಿರುವಲ್ಲಿ, ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ಆತ್ಮೀಯ ರೈತ ಮಿತ್ರರಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ಸಾವಯವ ತರಕಾರಿ ಕೃಷಿ ಮತ್ತು ಹಣ್ಣಿನ ಗಿಡಗಳ ಸಂಗ್ರಹದ ಅನುಭವದ ಕುರಿತು ಮೂಡುಬಿದರೆಯ ಎಡ್ವರ್ಡ್ ಜಿ ರೆಬೆಲ್ಲೋ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಎಡ್ವರ್ಡ್ ರೆಬೆಲ್ಲೋ ಅವರೇ ನಮಸ್ಕಾರ. ನಮಸ್ಕಾರ. ಮೂಡುಬಿದರೆ ಸಮೀಪದ ತಾಕ್ಪಡೆ ಊರಿನವರು ನೀವು. ಕಳೆದ 4 ದಶಕಗಳಿಂದ ತರಕಾರಿ ಕೃಷಿಯನ್ನ ಸಾವಯವ ರೀತಿಯಲ್ಲಿ ಮಾಡಿಕೊಂಡು ಬಂದಿದ್ದೀರಿ, ಜೊತೆಗೆ ಬೇರೆ ಬೇರೆ ಹಣ್ಣಿನ ಗಿಡಗಳನ್ನು ಕೂಡ ಸಂಗ್ರಹಿಸುವಂತಹದ್ದು ಮತ್ತು ಅವುಗಳಲ್ಲಿ ಸಸ್ಯಾಭಿವೃದ್ಧಿಯನ್ನ ಮಾಡುವಂತಹದ್ದು, ಕಸಿ ಕಟ್ಟುವಂತಹದ್ದು, ಈ ಎಲ್ಲದರಲ್ಲಿಯೂ ಕೂಡ ಬಹಳ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದೀರಿ. ಈ ಸಾವಯವ ತರಕಾರಿ ಕೃಷಿಯ ಒಂದು ಮಹತ್ವ ಏನು ಅಂತ ಹೇಳ್ತೀರಿ? ಅಂದ್ರೆ ನಾನು ಸುಮಾರು ಕಡೆಯಲ್ಲಿ ಹೋಗುವಾಗ ಸಾವಯವ ತರಕಾರಿ ತರಬೇತಿಗಳೆಲ್ಲ ನಡೆದಿತ್ತು. ನಾನು ಮೊದಲು ಚಿಕ್ಕಂದಿನಿಂದಲೂ ಕೂಡ ಸಾವಯವ ರಾಸಾಯನಿಕ ಗೊಬ್ಬರ ಏನಂತ ನನ್ನ ಕಣ್ಣಾರೆ ನೋಡ್ಲಿಲ್ಲ. ನಮ್ಮ ಮನೆಯಲ್ಲಿ ಎಮ್ಮೆಗಳು ಇದ್ದವು, ಈಗ ನಾವು ಗೋಬರ್ ಗ್ಯಾಸ್ ಮಾಡಿದ್ದೆವು. ಆದ್ದರಿಂದ ನಾವು ಪ್ರತಿ ಗಿಡಗಳಿಗೆ ತರಕಾರಿ ಗಿಡಗಳಿಗೆ ಸಾವಯವ ಸಾವಯವ ಗೊಬ್ಬರವನ್ನು ಯೂಸ್ ಮಾಡುದು. ಉದಾಹರಣೆ ಅಂದ್ರೆ ನನ್ನ ಸಾವಯವ ಕೃಷಿಗೆ ನನಗೆ ಗೋಬರ್ ಗ್ಯಾಸ್ ಒಂದು ದೊಡ್ಡದು ವರದಾನ. ಆ ಗೋಬರ್ ಗ್ಯಾಸ್ ನಿಂದ ನಮ್ಗೆ ಒಂದು ಗ್ಯಾಸ್ ಸಿಗ್ತದೆ ಬೇಕಾದಷ್ಟು. ಆನಂತರ ಅದರದ್ದು ಸ್ಲರಿ ಬಂದದ್ದು, ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಗಿಡಗಳ ಬುಡದಲ್ಲಿ ಸ್ವಲ್ಪ ಮಲ್ಚಿಂಗ್ ಮಾಡಿ ಅದರ ಮೇಲೆ ನಾನು ಗೋಬರ್ ಗ್ಯಾಸ್ ಸ್ಲರಿ ಹಾಕ್ತೇನೆ. ಅದರ ರಿಸಲ್ಟ್ 4 ದಿವಸದಲ್ಲೇ ಗೊತ್ತಾಗ್ತದೆ. ಅಷ್ಟು ಗಿಡಗಳು ಗ್ರೋತ್ ಆಗಿ ಬೆಳೀತದೆ ಮತ್ತು ಫುಲ್ ಹಸಿರು ಬಣ್ಣ ಚೇಂಜ್ ಆಗಿರ್ತದೆ. ಆ ಗಿಡಗಳು ಬೆಳವಣಿಗೆ ಸ್ವಲ್ಪ ಫಾಸ್ಟ್ ಆಗ್ತದೆ. ಆ ಬುಡದಲ್ಲಿ ಸ್ವಲ್ಪ ಮಲ್ಚಿಂಗ್ ಹಾಕಿ ಅದರ ಮೇಲೆ ಗೋಬರ್ ಗ್ಯಾಸ್ ಸ್ಲರಿ ಹಾಕಿದ್ರಿಂದ ನೀರಿನ ಪಶೆ ತುಂಬಾ ಉಳಿತದೆ. ಆನಂತರ ಎರೆಹುಳು ಗೊಬ್ಬರ ತುಂಬಾ ಅಲ್ಲಿ ಬಂದು ನಾವು ಬುಡದಲ್ಲಿ ಮಲ್ಚಿಂಗ್ ಹಾಕಿದ್ದು ಬಹಳ ಬೇಗ ಗೊಬ್ಬರ ಆಗ್ತದೆ. ಗಿಡಗಳ ಬೆಳವಣಿಗೆ ಫಾಸ್ಟ್ ಬರ್ತದೆ, ತರಕಾರಿ ಒಳ್ಳೆ ಬರ್ತದೆ, ರೋಗ ಕಡಿಮೆ, ಆನಂತರ ತರಕಾರಿ ಬಹಳಷ್ಟು ರುಚಿ. ಅದು ಉದಾಹರಣೆಗೆ ನಾವು ನಮ್ಮ ಒಲೆಯ ಮೇಲೆ ತರಕಾರಿ ಬೇಯಿಸ್ಲಿಕ್ಕಿಟ್ಟರೆ ಹೊರಗಿನಿಂದ ಬರುವಾಗ ಪರಿಮಳ ಬರ್ತದೆ ನಮಗೆ. ಮತ್ತೆ ನಾನು ಕೆಲವರಿಗೆ ಆಸಕ್ತರಿಗೆ ಅಂದ್ರೆ ರೆಗ್ಯುಲರ್ ಕಸ್ಟಮರ್ಗಳುಂಟು, ನನ್ನ ಅಂಗಡಿಯಲ್ಲಿ ಕುಡಿದಿಲ್ಲ ನಾನು, ಅವರು ಒಮ್ಮೆ ತಗೊಂಡ್ರೆ ಪುನಃ ಕೇಳಿ ಪಡೆಯುತ್ತಾರೆ. ನಿಮ್ಮಲ್ಲಿ ಅಲಸಂದೆ ಉಂಟಾ? ತೊಂಡೆ ಇದ್ದರೆ ತೊಂಡೆ ಕೊಡಿ ಅಂತ ಹೇಳ್ತಾರೆ. ಆನಂತರ ಬೆಂಡೆ ಇದ್ದರೆ ಬೆಂಡೆ ಕೊಡಿ ಅಂತ ಹೇಳಿದ್ರೆ ನಾನು ಸ್ವಲ್ಪ ತೊಂಡೆ, ಬೆಂಡೆ, ಅಲಸಂದೆ, ಸ್ವಲ್ಪ ಹಾಗಲಕಾಯಿ, ಬಸಳೆ, ಮತ್ತೆ ಹೆಚ್ಚಿನ ಇದರಲ್ಲಿ ನಾನು ಬಹಳ ಸುಲಭದಲ್ಲಿ ಬೆಳೆಯುವಂತದ್ದು ನಾನು ತರಕಾರಿ ಬಸಳೆಯನ್ನು ಮಾಡ್ತೇನೆ. ಈಗ ಮನೆಯ ಸುತ್ತಮುತ್ತದ ಪ್ರದೇಶದಲ್ಲಿ ನೀವು ತರಕಾರಿ ಬೆಳೆಯನ್ನ ಬೆಳೀತಾ ಇದ್ರಿ, ಪ್ರತ್ಯೇಕವಾಗಿ ಬೆಳಿತೀರೋ ಅಥವಾ ಮನೆ ಅಂಗಳದಲ್ಲಿ ಬೆಳೆಯುವ? ಪ್ರತ್ಯೇಕವಾಗಿ ಬೆಳಿಲಿಕ್ಕೆ ನಮ್ಗೆ ಈಗ ಜಾಗ ಇಲ್ಲ, ಎಲ್ಲ ಕಡೆ ತೋಟ ಆಗಿದೆ. ಮೊದಲು ನಾನು ಬೇರೆಯವರ ಗದ್ದೆಯಲ್ಲಿ ತರಕಾರಿ ಬೆಳೀತಿದ್ದೆ, ಈಗ ನಾನು ನಮ್ಮ ಮನೆಯ ಅಂಗಳದ ಸುತ್ತ ಸ್ವಲ್ಪ ಜಾಗ ಇದೆ, ಅದರಲ್ಲಿ ಸ್ವಲ್ಪ ಬಸಳೆ ಬೆಳಿತೇನೆ ಮತ್ತು ಉಳಿದ ಎಲ್ಲ ತರಕಾರಿಗಳು ಅಲ್ಲಲ್ಲಿ ಬೆಳಿತೇನೆ. ಆ ಬಸಳೆ ಬುಡದಲ್ಲಿ ನಾನು ಹರಿವೆ ಸೊಪ್ಪು ಕೂಡ ಮಾಡ್ತೇನೆ. ಈಗ ನೆಲದಲ್ಲಿ ತರಕಾರಿಯನ್ನ ಬೆಳೆಯುವಂತದ್ದು ಮತ್ತು ಈ ಗ್ರೋ ಬ್ಯಾಗ್ ಗಳಲ್ಲಿ ಬೆಳೆಯುವಂತದ್ದು ಏನಾದ್ರೂ ವ್ಯತ್ಯಾಸ ಉಂಟು ಅದರಲ್ಲಿ? ಅಲ್ಲ, ವ್ಯತ್ಯಾಸ ಉಂಟು, ತುಂಬಾ ವ್ಯತ್ಯಾಸ ಉಂಟು. ಮಳೆಗಾಲದಲ್ಲಿ ಆದರೆ ಗ್ರೋ ಬ್ಯಾಗ್ ಅಲ್ಲಿ ಬೆಳೆದರೆ ಗ್ರೋ ಬ್ಯಾಗ್ ಅಲ್ಲಿ ನೀರು ನಿಲ್ಲುತ್ತಿಲ್ಲ, ಚೆನ್ನಾಗಿ ಇಂಗಿಕೊಂಡು ಹೋಗ್ತದೆ ಮತ್ತು ಕಳೆ ತೆಗೆಯಲಿಕ್ಕೆ ಬಹಳ ಸುಲಭ. ಮಳೆಗಾಲದಲ್ಲಿ ತರಕಾರಿ ಮಾಡುವವರು ಗ್ರೋ ಬ್ಯಾಗ್ ನಲ್ಲಿ ಮಾಡಿದ್ರೆ ಬಹಳ ಬೆಟರ್. ಅಲ್ಲಿ ರೋಗಗಳು ಕೂಡ ಕಡಿಮೆ, ಕಳೆಯುವುದು ಕಡಿಮೆ, ಬುಡದಲ್ಲಿ ನೀರು ನಿಲ್ಲುವುದಿಲ್ಲ, ಆನಂತರ ಗಿಡ ಬಹಳ ಫಾಸ್ಟ್ ಆಗಿ ಅದು ಬೆಳೀತದೆ, ನಿರ್ವಹಣೆ ಮಾಡಲಿಕ್ಕೆ ಬಹಳ ಸುಲಭ. ಈ ಗ್ರೋ ಬ್ಯಾಗ್ ಗೆ ಏನೇನು ಆಹಾರವನ್ನು ಕೊಡಬೇಕು ಮತ್ತು ಎಷ್ಟು ದಿವಸಕ್ಕೊಂದ್ಸರಿ ಸ್ಲರಿಯ ಮತ್ತು ಕೊಡಬೇಕು ಗೊಬ್ಬರವನ್ನು? ಇದ ಗ್ರೋ ಬ್ಯಾಗ್ ನಲ್ಲಿ ನಾವು ಮಾಡಿದರೆ 15 ದಿವಸಕ್ಕೊಮ್ಮೆ ಸ್ವಲ್ಪ ಸ್ವಲ್ಪ ಸ್ಲರಿ ಕೊಡ್ತಾ ಇರ್ಬೇಕು. ಒಂದು ವೇಳೆ ನಮ್ಮಲ್ಲಿ ಸ್ಲರಿ ಕೊಡ್ಲಿಕ್ಕೆ ಇಲ್ಲದಿದ್ರೆ ಈ ಹರಳು ಹಿಂಡಿಯನ್ನು ಹರಳು ಹಿಂಡಿ ಕೇಕ್ ರೂಪದಲ್ಲಿ ಸಿಗ್ತದೆ, ಪೌಡರ್ ರೂಪದಲ್ಲಿ ಸಿಗ್ತದೆ, ಅದರಲ್ಲಿ ಪೌಡರ್ ರೂಪದಲ್ಲಿ ಬೆಟರ್. ಅದು ಗೋಬರ್ ಗ್ಯಾಸ್ ಸ್ಲರಿಗಿಂತ ಜಾಸ್ತಿ ಅದಕ್ಕೆ ಸಾರಜನಕ ಉಂಟು. ಅದರಲ್ಲಿ ಚೂರು ಜಾಸ್ತಿ ಆದರೆ ಗಿಡಗಳು ಸತ್ತೇ ಹೋಗ್ತವೆ, ಆದ್ರೆ ಬೆಳವಣಿಗೆ ಮಾತ್ರ ಬಹಳ ಫಾಸ್ಟ್ ಬರ್ತದೆ, ತರಕಾರಿ ರುಚಿ ಬರ್ತದೆ, ಯಾವ ರೋಗ ಕೂಡ ಇರುವುದಿಲ್ಲ. ಬಹುಶಃ ಸಾವಯವದಲ್ಲಿ ಬಹಳ ಸುಲಭವಾಗಿ ಇದನ್ನು ಮಾಡಬಹುದು. ಇನ್ನೊಂದು ವಿಚಾರ, ಈ ಬಸಳೆಗೆ ಸಂಬಂಧಪಟ್ಟಂತಹದ್ದು ಕೆಲವೊಂದ್ಸರಿ ಹೂ ಬಿಡುವಂತಹ ಒಂದು ಸಮಸ್ಯೆ ಇರ್ತದೆ, ಇದನ್ನು ನಿರ್ವಹಣೆ ಮಾಡುವುದು ಹೇಗೆ ಮತ್ತು ಚಪ್ಪರದ ವ್ಯವಸ್ಥೆ ಎಲ್ಲ ಹೇಗಿರ್ಬೇಕು ಅಂತ? ಅಲ್ಲ, ನಾನಂದ್ರೆ ಚಪ್ಪರ ವಿಸ್ತಾರವಾಗಿ ಚಪ್ಪರ ಮಾಡುದಿಲ್ಲ, ವಿಸ್ತಾರವಾಗಿ ದೊಡ್ಡ ಚಪ್ಪರ ಮಾಡಬೇಕಾದ್ರೆ ವಿಸ್ತಾರವಾಗಿ ಚಪ್ಪರದಲ್ಲಿ ಬಸಳಿನ ಹರಡ್ಬೇಕಾದ್ರೆ ಕಡಿಮೆ ಅಂದ್ರೆ 2-3 ತಿಂಗಳು ಬೇಕು. ನಾನು 2-2.5 ಫೀಟ್ ಆಗಲ್ಲ ಚಪ್ಪರ, ಉದ್ದಕ್ಕೆ ಚಪ್ಪರ ಆಗ್ಬೋದು. ಒಂದು ಬುಡದಿಂದ ಒಂದು ಬುಡಕ್ಕೆ ನಾನು 2 ಅಡಿ ಬಿಡ್ತೇನೆ, ಒಂದು ಕೋಲಿಗೆ 2 ಬಳ್ಳಿ ಬಿಡ್ತೇನೆ. ಅದು 4 ಫೀಟ್ ಹೈಟ್ ಬರುವವರಿಗೆ, ಅದರ ಬುಡದಲ್ಲಿ ಹೆಜ್ಜೆ ಬಂದ್ರೆ ಒಂದು ಬುಡ ಮೇಲೆ ಕಟ್ಟಬಾರದು, ಅದು ಎಲ್ಲ ತೆಗೆಯಬೇಕು. ಆ ಹೆಜ್ಜೆ ಬಿಟ್ಟರೆ ಮೇಲೆ ಹೋದ ಬೆಳವಣಿಗೆ ಕಡಿಮೆ ಆಗ್ತದೆ. 4 ಎತ್ತರಕ್ಕೆ ಹೋದ ತಕ್ಷಣ ಅದು ಆಚೆ ಬಗ್ತದೆ, ಈಚೆ ಬಗ್ತದೆ. ಚಪ್ಪರದಲ್ಲಿ ಎಲ್ಲಿ ಬೆಂಡ್ ಆಗಿ ಬಗ್ಗಿದೆ ಅಲ್ಲಿ ಕಟ್ ಮಾಡಿದ್ರೆ ಪುನಃ 2 ಹೊಸ ಪೀಳಿಗೆ ಬರ್ತದೆ. ಮತ್ತೆ ಬಸಳೆಗೆ ಶಗಣಿ ಗೊಬ್ಬರ ಬಹಳ ಜಾಸ್ತಿ ಇರಬೇಕು ಅದಕ್ಕೆ. ಮತ್ತೆ ಹೂ ಬರ್ಲಿಕ್ಕೆ ಕಾರಣ ಏನಂದ್ರೆ, ನಾವು ಕೊಟ್ಟ ನೀರು ಕಡಿಮೆ ಆದರೆ ಅಥವಾ ಗೊಬ್ಬರ ಕೊಟ್ಟದ್ದು ಕಡಿಮೆ ಆದ್ರೆ ಆ ಸಮಯದಲ್ಲಿ ಹೂ ಜಾಸ್ತಿ ಬರ್ತದೆ, ಮತ್ತೆ ಜೋರು ಚಳಿ ಬಿದ್ದರೆ ಹೂ ಬರ್ತದೆ. ಈಗ ನಾನು ಬಸಳೆ ಮಾಡಿದ್ದೇನೆ, ನನಗೆ ಹೂ ಬರ್ಬೇಕಂತ ಆಸೆ ಉಂಟು, ಯಾಕಂದ್ರೆ ಬೀಜ ಬೇಕು ನನಗೆ, ಹೂವೇ ಬರ್ತದೆ. ಬೀಜದಿಂದ ಸಸ್ಯ ಅಭಿವೃದ್ಧಿ ಮಾಡುವಂತದ್ದು, ಕಟಿಂಗ್ಸ್ ಅನ್ನ ಮಾಡುವಂತದ್ದು ಯಾವ್ದು ಒಳ್ಳೆ? ಅಲ್ಲ, ಬೀಜದಲ್ಲಿ ಬಹಳ ಫಾಸ್ಟ್ ಬರ್ತದೆ, ಯಾಕಂದ್ರೆ ಬೀಜದಲ್ಲಿ ತಾಯಿ ಬೇರು ಇರ್ತದೆ, ಬೀಜದಿಂದ ಮಾಡಿದ ಗಿಡಕ್ಕೆ ತಾಯಿ ಬೇರು ಇರ್ತದೆ. ಇದರಿಂದ ಕಟಿಂಗ್ಸ್ ಸ್ವಲ್ಪ ಜೀವ ಆಗಲಿಕ್ಕೆ ಸ್ವಲ್ಪ ಲೇಟ್ ಹಿಡಿತದೆ. ಸಾಧಾರಣ ನಾವು ಕಟಿಂಗ್ಸ್ ಮಾಡಿ ನೆಲವನ್ನು ಲೂಸ್ ಮಾಡಿ ನಾಟಿ ಮಾಡಿ ಮೇಲೆ ಬರ್ಬೇಕಾದ್ರೆ 20 ದಿವಸ ತಗೊಳ್ತದೆ. ಇದು ಬೀಜ ಮಾಡಿ 15 ದಿವಸದಲ್ಲಿ ಸಾಧಾರಣ 2.5-3 ಫೀಟ್ ಹೈಟ್ ಬರ್ತದೆ, ಮೊಳಕೆ ಬಂದು ಅಷ್ಟು ಫಾಸ್ಟ್ ಬರ್ತದೆ. ಮತ್ತೆ ಎಲೆಗಳು ದೊಡ್ಡದಾಗಿ ಬಹಳ ಚಂದವಾಗಿ ಕಾಣ್ತದೆ. ಈಗ ಮಳೆಗಾಲದಲ್ಲಿಯೂ ಕೂಡ ಈ ತರಕಾರಿಯನ್ನು ಉಳಿಸುವುದು ಹೇಗೆ? ಬಸಳೆಯನ್ನ ಮಳೆಗಾಲದಲ್ಲಿ ಸ್ವಲ್ಪ ಏರು ಮಾಡಬೇಕು, ನೀರು ಅದರ ಬುಡಕ್ಕೆ ನಿಲ್ಲಿಸಬಾರದು. ಏರು ಮಾಡಿ ನೀರು ಬುಡದಲ್ಲಿ ಇಂಗಬಾರದು, ಫುಲ್ ಮಲ್ಚಿಂಗ್ ಕೊಡ್ಬೇಕು ಕಳೆ ಎಲ್ಲ ಬಾರದ ಹಾಗೆ. ಕೆಲವು ಸಲ ನಾನು ಜೋರು ಮಳೆ ಬಂದ್ರೆ ಅದು ಮೇಲೆ ಶಿಲ್ಪ ತರ್ಪಲ್ ಬಸಳೆ ಎಷ್ಟು ಚಪ್ಪರ್ ಆಗಲ್ಲ ಉಂಟು ಅಷ್ಟೇ ಉದ್ದಕ್ಕೆ ಬಿಡ್ತೇನೆ. ಅದು ಮಳೆಗಾಲದಲ್ಲಿ ನಮಗೆ ಬೇಸಿಗೆ ನಡ್ಲಿಕ್ಕೆ ಉಳಿಸ್ಲಿಕ್ಕೆ ಆಗ್ತದೆ, ಇಲ್ಲಾಂದ್ರೆ ಜೋರು ಮಳೆ ಬಂದ್ರೆ ಉಂಟಲ್ಲ ಸಾಧಾರಣ ಆಷಾಢ ಮಾಸದಲ್ಲಿ ಎಲ್ಲ ಕೊಳೆತು ಹೋಗ್ತದೆ. ಅದು ಆ ರೀತಿ ನಾನು ಬಸಳೆಯನ್ನು ನಿರ್ವಹಣೆ ಮಾಡ್ತೇನೆ. ಆದ್ರೆ ಬಸಳೆ ಮಾತ್ರ ಬಹಳ ಸುಲಭದ ಕೃಷಿ ಮಾತ್ರ, ಇದು ಎಲ್ಲರೂ ಉಪಯೋಗ ಮಾಡುವಂತ. ಎಷ್ಟು ದಿವಸಕ್ಕೊಂದ್ಸರಿ ಕೊಯ್ಲು ಮಾಡಬಹುದು? ಅದು 2 ದಿವಸಕ್ಕೊಮ್ಮೆ ಕೊಯ್ಲು ಮಾಡ್ತಾ, ಈಗ 40-50 ಕೂಡ ನಟ್ರೆ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಕೊಂಡು ಹೋಗ್ಬೇಕು. ಒಮ್ಮೆಲೆ ಜಾಸ್ತಿ ತಗೊಂಡ್ರೆ ಅಂಗಡಿಯವರಿಗೆ ತಲೆ ಬಿಸಿ ಆಗ್ತದೆ, ಕಡಿಮೆ ಬೆಲೆಗೆ ಹೌದು. ನಾನು ಜಾಸ್ತಿ ಅಂದ್ರೆ 15-10 ಕಟ್ಟು ಇಷ್ಟೇ ಕೊಯ್ಯುವುದು, ಅದು ರೆಗ್ಯುಲರ್ ನನಗೆ ಕಸ್ಟಮರ್ ಇರ್ತಾರೆ ಅವ್ರಿಗೆ ಕೊಡುದು. ಈಗ ಕೊಯ್ಲು ಮಾಡುವಂತದ್ದು ಬೆಳಿಗ್ಗೆ ಮುಂಜಾವಿನ ಹೊತ್ತು ಒಳ್ಳೇದು ಅಂತ ಹೇಳ್ತೀರ ಅಥವಾ ಸಾಯಂಕಾಲ ಹೊತ್ತು? ಅಲ್ಲ, ಸಾಯಂಕಾಲ ಮಾತ್ರ ಬಾಡ್ತದೆ, ಬೆಳಿಗ್ಗೆ ಬೇಗನೆ ಎದ್ದು ಕೊಯ್ಲು ಮಾಡುವಂತದ್ದು ಒಳ್ಳೆ. ಅದರಲ್ಲಿ ಕೂಡ ಒಂದು ಇದು ಉಂಟು, ಟ್ರಿಕ್ಸ್ ಉಂಟು. ಸಾಯಂಕಾಲ ನಾವು ಸರಿಯಾಗಿ ನೀರು ಕುಡಿಬೇಕು ಅದಕ್ಕೆ, ಅದು ಸರಿ ನೀರು ಕುಡಿದು ಪುಷ್ಟಿಯಾಗಿರ್ತದೆ, ಪುಷ್ಟಿಯಾಗಿರ್ತದೆ. ಬೆಳಿಗ್ಗೆ ಕಟ್ ಮಾಡಬೇಕು, ಬಾಡುದಿಲ್ಲ, ನೋಡ್ಲಿಕ್ಕೆ ಎಷ್ಟು ಚಂದ ಕಾಣ್ತದೆ. ಮತ್ತೆ ಇಲ್ಲಿ ನೀರು ಇಲ್ಲದಿದ್ದರೆ ಅದು ಬಾಡ್ತದೆ, ಮಾರ್ಕೆಟ್ಗೆ ಹೊಂದುವಾಗ ಏನದು ಚಂದ ಕಾಣುದಿಲ್ಲ, ತಗೊಳ್ಳಿಕ್ಕೆ ನಿರಾಕರಣೆ ಮಾಡ್ತಾರೆ ಅದನ್ನು. ಇನ್ನೊಂದು ವಿಚಾರ, ಈ ಹಾಲು ಬೆಂಡೆಯ ಒಂದು ಕೃಷಿ, ಇದರ ಒಂದು ಸೂಕ್ಷ್ಮ ವಿಚಾರಗಳು ಏನೇನು? ಅಲ್ಲ, ಹಾಲು ಬೆಂಡೆ ಬಹಳ ಸುಲಭದ ಕೃಷಿ, ಬಹಳ ಲಾಭದಾಯಕ ಕೃಷಿ. ನಾನು ಹೆಚ್ಚಾಗಿದ್ದು ಹಾಲು ಬೆಂಡೆ ಗಿಡವನ್ನು ಟ್ರೇಯಲ್ಲಿ ಗಿಡ ಮಾಡುವುದು, ಟ್ರೇಯಲ್ಲಿ ಗಿಡ ಮಾಡಿ, ಹೌದು, ಒಂದು ಟ್ರೇಯಲ್ಲಿ ಗಿಡ ಮಾಡಿ ಬೇಸಿಗೆಯಲ್ಲಿ ಅದಕ್ಕೆ ನಿರ್ದಿಷ್ಟ ಸಮಯ ಅಂತ ಉಂಟು ಬಿತ್ತನೆಗೆ? ಅಲ್ಲಿ ನಾನೇ ಆ ಸಮಯವನ್ನು ನನಗೆ ಯಾವಾಗ ಟೈಮ್ ಸಿಗ್ತದೆ ಆವಾಗ ನಾನು ಮಾಡುವುದು. ವರ್ಷಕ್ಕೆ ಮೂರು ಬೆಳೆ ಮಾಡ್ತೇವೆ, ವರ್ಷಕ್ಕೆ ಮೂರು ಬೆಳೆ ಮಾಡ್ತೇವೆ. ಸಾಧಾರಣ ಒಂದು 50-100 ಹೀಗೆ ಗಿಡ ಮಾಡ್ತೇನೆ. ಜಾಸ್ತಿ ಗಿಡ ಎಲ್ಲ ಮಾಡ್ಲಿಕ್ಕೆ ಹೋಗುದಿಲ್ಲ. ಒಂದು ಗಿಡದಿಂದ ಒಂದು ಗಿಡಕ್ಕೆ ಒಂದು 2.5 ಅಡಿ ಇಡ್ತೇನೆ. ಗಿಡದಿಂದ ಗಿಡಕ್ಕೆ ಡಿಸ್ಟೆನ್ಸ್ ಸ್ವಲ್ಪ ದೂರ ಇಟ್ಟರೆ ಒಂದೊಂದು ಗಿಡಗಳಿಗೆ 4-4 ಪಿಳ್ಳೆ ಬರ್ತದೆ. 4 ಪಿಳ್ಳೆ ಬರುವಾಗ ಒಂದು ಗಿಡದಲ್ಲಿ ಒಮ್ಮೆ ಕುಯ್ಯುವಾಗ 4 ಬೆಂಡೆಕಾಯಿ ಸಿಗ್ತದೆ. ಒಂದು ವೇಳೆ ಪಿಳ್ಳೆ ಬರ್ತದೆ ಅದರ ತುದಿಯನ್ನು ಚೂಟಬೇಕು. ಮತ್ತು ಇನ್ನೊಂದು ಬೆಂಡೆಯಲ್ಲಿ ವಿಶೇಷ ಗಮನಿಸಬೇಕು ಏನಂದ್ರೆ, ಬೆಂಡೆಯಲ್ಲಿ ಹೂ ಅರಳಿ ಬಾಡಿ ಕೆಲವು ಸಲ ಹೂ ಅಂಟೆ ಆಗಿ ಅಲ್ಲೇ ನಿಲ್ತದೆ. ಅದನ್ನು ನಾವು ಕೈಯಿಂದ ತೆಗೆದರೆ ಆ ಮಿಡಿ ಬಹಳ ಫಾಸ್ಟ್ ಆಗಿ ನೇರವಾಗಿ ಮೇಲೆ ಬರ್ತದೆ, ಸೂಕ್ಷ್ಮವಾಗಿ ಇರುವಂತದ್ದು. ಮತ್ತೆ ಕೆಲವರು ಹೇಳ್ತಾರೆ ಮಣ್ಣಿಗೆ ರೋಗ ನಿರೋಧಕ ಶಕ್ತಿ ಇರಬೇಕು ಬೆಂಡೆ ಮಾಡಿದ್ರೆ, ಇಲ್ಲಾಂದ್ರೆ ಹಳದಿ ವೈರಸ್ ಬಂದ್ರೆ ಅದಕ್ಕೆ ಯಾವ ಕಾಯಿಲೆ ಅದಕ್ಕೆ ಯಾವ ಔಷಧಿ ಇಲ್ಲ ಅಂತ ಹೇಳ್ತಾರೆ. ಮತ್ತು ಮಾರ್ಕೆಟ್ ಅಲ್ಲಿ ಯಾರು ಬೆಂಡೆಯನ್ನು ತಗೊಳ್ಳುದಿಲ್ಲ. ನಾನು ಫಸ್ಟ್ ಗೆ ಮಣ್ಣಿಗೆ ಸುಣ್ಣ ಸೇರಿಸ್ತೇನೆ, ಆಮೇಲೆ ಟ್ರೈ ಪೌಡರ್ ಎಲ್ಲ ಸೇರಿಸ್ತೇನೆ, ಆಮೇಲೆ ಬೆಂಡೆ ಗಿಡ ನಾಟಿ ಮಾಡ್ತೇನೆ, ಆಮೇಲೆ ಮಲ್ಚಿಂಗ್ ಮಾಡ್ತೇನೆ, ಮತ್ತು ಗೊಬ್ಬರ ಗ್ಯಾಸ್ ಸ್ಲರಿ ಮಾಡ್ತೇನೆ. ಸಾಧಾರಣವಾಗಿ ಕೊನೆಯ ಹಂತಕ್ಕೆ ಬೆಂಡೆ ಮುಗಿಯುವಾಗ ಕೆಲವು ಸಲ ಹಳದಿ ವೈರಸ್ ಬರ್ತದೆ, ಮತ್ತೆ ಮುಟ್ಲಿಕ್ಕಿಲ್ಲ, ಅದಕ್ಕೆ ಗಿಡವನ್ನು ತೆಗೆದು ಬಿಸಾಗುವುದು. ಏನು ಕೀಟನಾಶಕ ಔಷಧಿ ರಾಸಾಯನಿಕ ಉಪಯೋಗ ಮಾಡ್ಲಿಕ್ಕೆ ಇಲ್ಲ. ಈಗ ಪ್ರತಿ ವರ್ಷವೂ ಕೂಡ ಒಂದೇ ಜಾಗದಲ್ಲಿ ಅಥವಾ ಒಂದೇ ಸ್ಥಳದಲ್ಲಿ ಬೆಂಡೆಯನ್ನ ಕೃಷಿಯನ್ನು ಮಾಡ್ತಾ ಹೋದ್ರೆ ಹಳದಿ ರೋಗ ಜಾಸ್ತಿ ಆಗ್ತದೆ ಅಂತ ಅಲ್ಲ ಹೇಳ್ತಾರೆ. ನಾನು ಪ್ರತಿ ಒಂದು ತರಕಾರಿ ಮಾಡುವಾಗ ಜಾಗವನ್ನು ಚೇಂಜ್ ಮಾಡ್ತೇನೆ, ಅದೇ ಜಾಗದಲ್ಲಿ ಪುನಃ ಮಾಡುದಿಲ್ಲ. ಈ ವರ್ಷ ಬೆಂಡೆ ಮಾಡಿದ್ರೆ ಅಲ್ಲಿ ಬಸಳೆ ಮಾಡ್ತೇನೆ, ಬಸಳೆ ಮಾಡಿದ್ರೆ ಜಮ್ಮದಲ್ಲಿ ಬದನೆ ಮಾಡ್ತೇನೆ. ಅದು ಮಣ್ಣು ಫಲವತ್ತದಾಗಿ ಕೂಡ ಅಲ್ಲಿ ಸ್ವಲ್ಪ ಗೊಬ್ಬರ ಸೇರಿಸಿ ಅಲ್ಲಿ ಸ್ವಲ್ಪ ಹರಿವೆ ಮಾಡ್ತೇನೆ. ಇನ್ನೊಂದು ಜಾಗ ಸ್ವಲ್ಪ ಚೇಂಜ್ ಮಾಡಿ ಅಲಸಂದೆ ಮಾಡ್ತೇನೆ, ಮತ್ತೆ 4-10 ಬುಡ ಹಗಲಕಾಯಿ ಮಾಡ್ತೇನೆ, ಪಡುವಳಕಾಯಿ ಮಾಡ್ತೇನೆ, ಆನಂತರ ಸೋರೆಕಾಯಿ ಮಾಡ್ತೇನೆ. ಈ ಹರಿವೆ ಕೃಷಿಯ ಬಗ್ಗೆ ಹೇಳಿ, ಅದರ ಒಂದು ಸೂಕ್ಷ್ಮ ವಿಚಾರ. ಹರಿವೆ ಕೃಷಿ ಬಹಳ ಸುಲಭವಂತದ್ದು ಕೃಷಿ. ಹರಿವೆ ಬಿತ್ತನೆ ಮಾಡಿ ನಮಗೆ 22-30 ದಿವಸದ ಒಳಗೆ ನಮಗೆ ಹಾರ್ವೆಸ್ಟ್ ಗೆ ಸಿಗ್ತದೆ, ಕಟಾವು ಮಾಡ್ಲಿಕ್ಕೆ ಸಿಗ್ತದೆ. ಇರುವೆ ಬಾರದ ಹಾಗೆ ಏನ್ ಮಾಡ್ತೀವಿ? ಅಲ್ಲ, ಇರುವೆ ಬಾರದ ಹಾಗೆ ಸೀಮೆ ಎಣ್ಣೆ ಉಂಟಲ್ಲ, ಸುತ್ತ ಸ್ಪ್ರೇ ಮಾಡುದು, ಅದರ ಗಾತಿಗೆ ಬರುವುದಿಲ್ಲ. ಪ್ರಾರಂಭದ ದಿವಸ ಪ್ರಾರಂಭದ ದಿವಸ ಅರಿಶಿನ ಪುಡಿ ಎಲ್ಲ ಮಿಕ್ಸ್ ಮಾಡ್ತಾರಲ್ಲ, ಅದು ಕೂಡ ಮಾಡ್ತೇವೆ ನಾವು. ಒಂದು ವೇಳೆ ಅದು ನಮ್ಮ ಮನೆಯಲ್ಲಿ ಇಲ್ಲದಿದ್ರೆ ಪೇಟೆಗೆ ಹೋಗ್ಬೇಕಲ್ಲ, ಅದೇ ನಾವು ನಮ್ಗೆ ಕರೆಂಟ್ ಹೋದ್ರೆ ಒಂದು ಸ್ವಲ್ಪ ಸೀಮೆಎಣ್ಣೆ ಮನೆಯಲ್ಲಿ ದಾಸ್ತಾನು ಮಾಡಿ ಇಟ್ಟಿದ್ದೇನೆ. ಕರೆಂಟ್ ಹೋದ್ರೆ ನಾವು ಚಿಮಣಿ ಯೂಸ್ ಮಾಡ್ತೇವೆ, ನಾವು ಇದೆಲ್ಲ ಇಟ್ಕೊಳ್ಳಿಲ್ಲ ಮನೆಯಲ್ಲಿ. ಈ ಸೀಮೆ ಎಣ್ಣೆ ಘಾಟಿಗೆ ಉಂಟಲ್ಲ, ಯಾವ ಕೀಟಗಳು ಬರುದಿಲ್ಲ, ಅದರ ಹರಿವೆ ಬೀಜಕ್ಕೆ ಹಾಕ್ಲಿಕ್ಕಿಲ್ಲ, ದೂರದಿಂದ ಹಾಕುವುದು. ಮತ್ತೆ ಹರಿವೆ ಹಾಕಬೇಕಾದ್ರೆ ಮಣ್ಣು ಬಹಳ ಸ್ಮೂತ್ ಇರಬೇಕು. ಸಾಧಾರಣ 1.5 ಮಣ್ಣನ್ನು ಆರೆ ಪಿಕ್ಕಾಸಿಂದ ಕೊಚ್ಚಿ ಹುಡಿ ಹುಡಿ ಮಾಡಬೇಕು, ಪುಡಿ ಮಣ್ಣು ಹಾಕಬೇಕು. ಹೌದು, ಆನಂತರ ಗೊಬ್ಬರದ ಹುಡಿಯನ್ನು ಅದರ ಮೇಲೆ ಹಾಕಬೇಕು. ಆನಂತರ ಹರಿವೆ ಬೀಜವನ್ನು ಮರಳಿನಲ್ಲಿ ಮಿಕ್ಸ್ ಮಾಡಿ ಬಿತ್ತಬೇಕು. ನೇರವಾಗಿ ಹರಿವೆ ಬೀಜ ಬಿತ್ತನೆ ಮಾಡಿದ್ರೆ ಅಲ್ಲಲ್ಲಿ ರಾಶಿ ರಾಶಿ ದಪ್ಪ ದಪ್ಪ ದಪ್ಪ ದಪ್ಪ ಬೀಳ್ತದೆ. ಇದು ಮರಳಿನಲ್ಲಿ ಮಿಕ್ಸ್ ಮಾಡಿದ್ರೆ ಒಂದೇ ಲಕ್ಕ ಮೊಳಕೆ ಬರ್ತದೆ. ಎಲ್ಲಿ ದಪ್ಪ ಬೀಳ್ತದೆ ಅಲ್ಲಿ ಎಷ್ಟು ಮೇಲೆ ಬರ್ತದೆ, ಅದನ್ನು ಬಹಳ ಫಾಸ್ಟ್ ಆಗಿ ಕಿತ್ತುವುದು. ಆಮೇಲೆ ಚಿಕ್ಕ ಚಿಕ್ಕ ಇದಕ್ಕೆ ತೆಗೆದ ನಂತರ ಅದು ಮೇಲಕ್ಕೆ ಬರ್ತದೆ. ಆಮೇಲೆ ಈಗ ಬಳ್ಳಿ ತರಕಾರಿಗಳಿಗೆಲ್ಲ ಒಂದು ಚಪ್ಪರದ ವ್ಯವಸ್ಥೆ ಎಲ್ಲ ಹೇಗೆ? ಈಗ ಬಸಳೆ ಬಗ್ಗೆ ಹೇಳಿದ್ರಿ, ಬೇರೆ ಬಳ್ಳಿ ತರಕಾರಿಗಳದೇ ಸಪೋರವಾಗಿ ಚಪ್ಪರ ಹಾಕ್ತೇನೆ ನಾನು. ಅಂದ್ರೆ ನಮ್ಮಲ್ಲಿ ಮೆಟೀರಿಯಲ್ಸ್ ಉಂಟು, ಇಲ್ಲಾದ್ರೆ ಇದು ಮೀನಿನ ಬಲೆಗಳು ಸಿಗ್ತವಲ್ಲ ಅದು ನಾನು ತರುವುದಿಲ್ಲ. ನಮ್ಮದ್ರೆ ಅಡಿಕೆ ಸತ್ತ ಅಡಿಕೆ ಮರಗಳು ಗಾಳಿಗೆ ಮುರಿದ ಅಡಿಕೆ ಮರಗಳು ಇರ್ತವೆ, ಆ ಅಡಿಕೆ ಮರಗಳನ್ನೆಲ್ಲ ಇದು ತಂದು ಚಪ್ಪರ ಹಾಕ್ತೇವೆ. ಅದಕ್ಕೆ ಮತ್ತೆ ಅಡರ್ ಅಂತ ಹೇಳ್ತೇವೆ, ಅದು ಗುಡ್ಡೆಯಲ್ಲಿ ಇದು ಉಂಟಲ್ಲ ಪಾರ್ಥನಿಯಂ ಗಿಡ ಪೊಮೇಶ್ ಅಂತ ಹೇಳ್ತೇವೆ, ಅದನ್ನು ಕಡಿದು ಅಲ್ಲಿ ಇಟ್ಟರೆ ಅದು ಸೊಪ್ಪೆಲ್ಲ ಉದುರ್ತದೆ, ಅದನ್ನ ಮೇಲೆ ತಂದು ಹಾಕುವುದು. ಆಮೇಲೆ ಈಗ ಕ್ರಿಮಿ ಕೀಟಗಳು ಅಥವಾ ರೋಗಗಳು ಬಾರದ ಹಾಗೆ ಏನ್ ಮಾಡ್ತೀರಿ? ಅಲ್ಲ, ಕ್ರಿಮಿ ಕೀಟಗಳು ಸಾಧಾರಣವಾಗಿ ಸಾವಯವದಲ್ಲಿ ಮಾಡಿದ್ರೆ ಬರುವುದಿಲ್ಲ. ನಾನು ರಾತ್ರಿಗೆ ಒಂದು ಲೈಟ್ ಇಡ್ತೇನೆ, ಎಲ್ಇಡಿ ಬಲ್ಬ್, ಹೌದು, ಅದೊಂದು ಇಡ್ತೇನೆ. ಅದರ ಅಡಿಯಲ್ಲಿ ಒಂದು ಬಕೆಟ್ ಇಡ್ತೇನೆ, ಬಕೆಟ್ ಅಲ್ಲಿ 1/2 ಬಕೆಟ್ ನೀರು, ಅದರಲ್ಲಿ ಸ್ವಲ್ಪ ಒಂದು ಎಣ್ಣೆ ಹಾಕುವುದು, ಸೀಮೆಣ್ಣೆ, ಹೌದು. ಈ ಲೈಟ್ ಗೆ ಬಂದದ್ದು ಉಂಟಲ್ಲ ಅದ್ರ ಆ ಬಕೆಟ್ ಗೆ ಬೀಳ್ತದೆ, ಸಾಧಾರಣ ಅಲ್ಲಿ ಇದು ಆಗ್ತದೆ. ಮತ್ತು ಹೀಗೆ ಹಗಲಿಗೆಲ್ಲ ಕ್ರಿಮಿ ಕೀಟಗಳು ನೋಡ್ಲಿಕ್ಕೆ ಸಿಕ್ಕಿದ್ರೆ ಕೈಯಿಂದ ತೆಗೆಯುವುದು. ಅಲಸಂದೆಗೆ ಮಾರಕವಾದ ಕೀಟ ಅಂದ್ರೆ ಬಂಬುಚಿ, ಅದಕ್ಕೆ ಸೊಳ್ಳೆ ಕೊಲ್ಲುವಾಗ ಇದು ಉಂಟಲ್ಲ ಬ್ಯಾಟ್, ಅದನ್ನು ಚಾರ್ಜರ್ ಮಾಡಿ ಅದರಲ್ಲಿ ಇದು ಮಾಡುವುದು ಸಾಯಂಕಾಲದ ಹೊತ್ತು. ಹೌದು, ಸಾಯಂಕಾಲದ ಹೊತ್ತು. ಮತ್ತೆ ನಾನು ಎಂತ ಮಾಡಿದ್ದೇನೆ, ದೂರದಿಂದ ಎಲ್ಲಿ ಕೆಂಪು ಇವೆ ಉಂಟು ಅಲ್ಲಿಂದ ಸಪೂರವನ್ನು ದಾರ ಇಲ್ಲಿ ಅಲಸಂದೆಗೆ ಕಟ್ಟಿದ್ದೇನೆ, ಅದು ತನ್ನಷ್ಟಕ್ಕೆ ಬಂದು ಅಲಸಂದೆ ಎಲೆಗಳಲ್ಲಿ ಗೂಡು ಕಟ್ತವೆ. ಅವಾಗ ಯಾವ ಬಂಬುಚಿ ಕೀಟ ಅಲ್ಲಿಗೆ ಬರುದಿಲ್ಲ, ಬಂಬುಚಿ ಕೀಟವೂ ಬರುದಿಲ್ಲ ಮತ್ತು ಅಲಸಂದೆಗೆ ಹೇನು ಕೂಡ ಬರುದಿಲ್ಲ. ಇದು ಬಹಳ ಸುಲಭದ ಉಪಾಯ, ಸ್ವಲ್ಪ ಕುಯ್ಲಿಕ್ಕೆ ಕಷ್ಟ, ಬೆಳಿಗ್ಗೆ ಬೇಗ ಕುಯ್ಬೇಕು, ಆ ಗೂಡಿನಿಂದ ಹೊರಗೆ ಬರುವುದಿಲ್ಲ. ಇದು ಒಂದು ಸುಲಭದ ವಿಧಾನ. ಈಗ ತರಕಾರಿ ಕೃಷಿಯ ಬಗ್ಗೆ ಸಾಕಷ್ಟು ಮಾತನಾಡಿದ್ದೀವಿ, ಇವಾಗ ಹಣ್ಣಿನ ಕೃಷಿಯ ಬಗ್ಗೆ ಅಥವಾ ಹಣ್ಣು ತಳಿಗಳ ಒಂದು ಸಂಗ್ರಹದ ಬಗ್ಗೆ ಹೇಳಿ. ಹೊಸ ಸೇರ್ಪಡೆ ಏನೇನು? ಹಣ್ಣು ಹೊಸ ಸೇರ್ಪಡೆ ಜಗೋಟಿಕ ಕಾಪ, ಅಬಿಯು, ಮಾರ್ಡೋನ, ಆನಂತರ ಇದು ಯಾವುದು ರಂಬುಟ್ ಮ್ಯಾಂಗೋಸ್ಟಿನ್ ರಂಬುಟಾನ್, ಮತ್ತು ಪೇರಳೆಗಳಲ್ಲಿ ಕೆರ ವೆರೈಟಿ ಪೇರಳೆಗಳು, ಆನಂತರ ರೈನ್ ಫಾರೆಸ್ಟ್ ಪ್ಲಮ್, ರೈನ್ ಫಾರೆಸ್ಟ್ ಗೂವಾ, ಆನಂತರ ಎಂತದ್ದು ತುಂಬಾ ವೆರೈಟಿ ಗಿಡಗಳು ಕಲೆಕ್ಷನ್ ಎಲ್ಲ ಮಾಡಿದ್ದೇನೆ. ಆಸಕ್ತಿ ಮೇರೆಗೆ ಕಲೆಕ್ಷನ್ ಮಾಡಿದ್ದೇನೆ. ಅವರ ತೋಟದಲ್ಲಿ ಉಂಟು, ನನ್ನ ತೋಟದಲ್ಲಿ ಯಾಕೆ ಇರಬಾರ್ದು ಅಂತ ಯಾರು ದೊಡ್ಡ ತೋಟ ಮಾಡ್ತಾರೆ ಅವರಲ್ಲಿ ಮಾಹಿತಿ ಪಡ್ಕೊಂಡು ಎಲ್ಲಿ ಗಿಡ ಸಿಗ್ತದೆ ಅಂತ ನೋಡಿ ಅಲ್ಲಿ ಹುಡುಕಿಕೊಂಡು ನನ್ನ ತೋಟಕ್ಕೆ ಹಾಕ್ತೇನೆ. ಮತ್ತೆ ಕೆಲವು ಗಿಡಗಳು ನಾನೇ ಕಸಿ ಕಟ್ಟುತ್ತೇನೆ. ಈಗ ಕಸಿ ಹಣ್ಣಿನ ಗಿಡಗಳನ್ನು ನೀವು ತಗೊಂಡು ಬಂದ ನಂತರ ಅವುಗಳನ್ನು ನಾಟಿ ಮಾಡುವಂತಹದ್ದು, ಒಂದು ಸ್ಥಳದ ಆಯ್ಕೆ ಮತ್ತು ನಿರ್ವಹಣೆ ಮಾಡುವಂತಹದ್ರ ಬಗ್ಗೆ ಹೇಳಿ. ನಾನು ಎಲ್ಲಿ ಸಸಿ ನೆಡಬೇಕು ಅಲ್ಲಿ ಸ್ವಲ್ಪ ಪೊದೆ ಎಲ್ಲ ಇದ್ದರೆ ಕುತ್ತಿ ಎಲ್ಲ ತೆಗೆದು ಕ್ಲೀನ್ ಮಾಡ್ತೇನೆ. ಒಂದೂವರೆ ಅಡಿ ಹೊಂಡ ತೆಗೆಯುತ್ತೇನೆ, ಆ ಹೊಂಡವನ್ನು ಆ ಮಣ್ಣನ್ನು ಕೂಡ ಹೊಂಡಕ್ಕೆ ವಾಪಸ್ ಹಾಕ್ತೇನೆ. ಅಲ್ಲಿ ಸ್ವಲ್ಪ ಕಾಂಪೋಸ್ಟ್ ಹಾಕಿ ಕಾಂಪೋಸ್ಟ್ ಮತ್ತು ಮಣ್ಣು ಒಳ್ಳೆ ಮಿಕ್ಸ್ ಮಾಡಿ ಗಿಡವನ್ನು ನಾಟಿ ಮಾಡ್ತೇನೆ. ಫುಲ್ಲು ಮಲ್ಚಿಂಗ್ ಕೊಡ್ತೇನೆ. ಆ ನಂತರ ಗಿಡ ನಾಟಿ ಮಾಡಿ 8 ದಿವಸ ನಂತರ ಒಂದೊಂದು ಹಿಡಿ ಮುಷ್ಟಿಯನ್ನು ನಾನು ದೂರದಲ್ಲಿ ಹರಳು ಹಿಂಡಿ ಕೊಡ್ತೇನೆ, ನೀರು ಕೊಡ್ತೇನೆ. ಆವಾಗ ಗಿಡ ಬಹಳ ಫಾಸ್ಟ್ ಆಗಿ ಬರ್ತದೆ. ಮತ್ತೆ ಸಮಯ ಸಿಕ್ಕಾಗ ಗೋಬರ್ ಗ್ಯಾಸ್ ಸ್ಲರಿ ಕೊಡ್ತೇನೆ. ಅಂದ್ರೆ ಬೇಸಿಗೆಯಲ್ಲಿ ಎಲ್ಲದಕ್ಕೂ ನೀರಾವರಿ ವ್ಯವಸ್ಥೆ ಉಂಟು? ಹೌದು, ಬೇಸಿಗೆ ಎಲ್ಲ ನೀರಾವರಿ ವ್ಯವಸ್ಥೆ ಉಂಟು. ಡ್ರಿಪ್ ಆಗಿಲ್ಲ, ಅಲ್ಲಲ್ಲಿ ಇದು ಸ್ಪ್ರಿಂಕ್ಲರ್ ಪಾಯಿಂಟ್ ಇಟ್ಟಿದ್ದೇನೆ. ಹೊಸ ಪೈಪ್ನಿಂದ ಕೈಯಲ್ಲೇ ನೀರು ಬಿಡುವುದು, ಹೊಸ ಪೈಪ್ನಿಂದ ನೀರು ಬಿಡುವುದು. ಈಗ ಸಾಮಾನ್ಯವಾಗಿ ಕಸಿ ಗಿಡಗಳು ಹೆಚ್ಚು ವಿಸ್ತಾರವಾಗಿ ಬೆಳೆಯುವುದಿಲ್ಲ, ಒಂದು ಬೆಳವಣಿಗೆಯನ್ನು ನಿಯಂತ್ರಿಸುವುದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ. ಈಗ ಪ್ರೂನಿಂಗ್ ಎಲ್ಲ ಮಾಡ್ಲಿಕ್ಕೆ ಉಂಟು ಇದರಲ್ಲಿ? ಹೌದು, ಈಗ ಗಿಡ ಕೆಲವು ಸಲ ನೆರಳಿಗೆ ಗಿಡ ಬಿಸಿಲು ಹುಡುಕಿಕೊಂಡು ಗಿಡ ಬಹಳ ಎತ್ತರಕ್ಕೆ ಹೋಗ್ತದೆ. ಹೌದು, ಆವಾಗ ನಾವು ಪ್ರೂನಿಂಗ್ ಮಾಡಬೇಕಾಗ್ತದೆ. ಮತ್ತೆ ದೂರದಲ್ಲಿ ಬೇರೆ ಮರಗಳಿದ್ದರೆ ಇದಕ್ಕೆ ಬಿಸಿಲು ಬೀಳುವ ಹಾಗೆ ನಾವು ಅದನ್ನು ಮಾಡಬೇಕು. ಮತ್ತು ಅದರ ಗೆಲ್ಲುಗಳು ಹತ್ತಿರ ಹತ್ತಿರಕ್ಕೆ ದಟ್ಟವಾಗಿದ್ದರೆ ಒಳಗೆ ಗಾಳಿ ಬೆಳಕು ಸಿಗುವುದಿಲ್ಲ. ಆ ನಂತರ ನಡುವಿನಲ್ಲಿ ಚಿಕ್ಕ ಚಿಕ್ಕ ಗಿಲ್ಲುಗಳನ್ನು ನಾವು ಪ್ರೂನಿಂಗ್ ಮಾಡಬೇಕು. ಆ ಗಿಡವನ್ನು 10 ವರ್ಷದಲ್ಲಿ ಇಡಬೇಕು. ಈಗ ಇದರ ಒಂದು ಲೆಕ್ಕದಲ್ಲಿ ರಂಬುಟನ್ ಬಹಳ ಫಾಸ್ಟ್ನಲ್ಲಿ ಬರ್ತದೆ. ಅದು 2 ವರ್ಷಕ್ಕೊಮ್ಮೆ ಪ್ರೂನಿಂಗ್ ಮಾಡಿದರೆ ನಮಗೆ ಹಣ್ಣನ್ನು ಕೈಯಲ್ಲೇ ಕೊಯ್ಲಿಕ್ಕೆ ಸಿಗ್ತದೆ. ಪ್ರೂನಿಂಗ್ ಮಾಡುವುದಂದ್ರೆ ಹೇಗೆ, ಯಾವ ವಿಧಾನವನ್ನು ಅನುಸರಿಸಬೇಕು, ಯಾವ ರೆಂಬೆಯನ್ನು ಉಳಿಸಬೇಕು, ಯಾವುದನ್ನು ಕತ್ತರಿಸಬೇಕು? ಅಲ್ಲ, ಈಗ ನಮಗೆ ಆರೋಗ್ಯವಂತ ಗೆಲ್ಲು ಗೊತ್ತಾಗ್ತದೆ, ದಪ್ಪ ಪುಷ್ಟ ಹಾಗೆ ತುಂಬಾ ಎಲೆಗಳು ಇರ್ತದೆ, ಅಂತ ಗೆಲ್ಲು ಬಿಡಬೇಕು. ಅದರ ನಡುವಿನಲ್ಲಿ ಸ್ವಲ್ಪ ಲಾಚ ಸಪೂರ ಎಲ್ಲ ಗೆಲ್ಲು ಇರ್ತದೆ, ಅಂತ ಗೆಲ್ಲನ್ನು ಕಡಿಯಬೇಕು. ಪ್ರೂನಿಂಗ್ ಮಾಡುವ ಸಮಯ ಯಾವುದು? ಈಗ ಇದರಲ್ಲಿ ಸಾಧಾರಣ ರಂಬುಟನ್ನಲ್ಲಿ ಹಣ್ಣು ಮುಗಿದು ನಂತರ ಪ್ರೂನಿಂಗ್ ಮಾಡಬೇಕು. ಹಣ್ಣು ಸಾಧಾರಣ ಕೆಲವು ಸಲ ಸೆಪ್ಟೆಂಬರ್ ಅಲ್ಲಿ ಮುಗಿತದೆ, ಕೆಲವು ಸಲ ಜೂನ್ ಅಲ್ಲಿ ಮುಗಿತದೆ, ಕೆಲವು ಸಲ ಬೇಗ ಆಗ್ತದೆ. ನಮ್ಮಲ್ಲಿ ಅವಾಗ ಸೆಪ್ಟೆಂಬರ್ ಅಲ್ಲಿ ಮುಗಿದು ಈಗ ಎಣ್ಣೆ ಇಟ್ಟಿನಂತ ವೆರೈಟಿ ಬೇಗ ಹಣ್ಣಾಗ್ತದೆ, ಸಾಧಾರಣ ಜುಲೈ ಎಂಡಿಗೆ ಅದು ಮುಗಿದು ಹೋಗ್ತದೆ. ತಕ್ಷಣ ಪ್ರೂನಿಂಗ್ ಮಾಡಬೇಕು. ಪ್ರೂನಿಂಗ್ ಮಾಡಿದ ತಕ್ಷಣ ಬುಡಕ್ಕೆ ಗೊಬ್ಬರ ಕೊಡಬೇಕು. ಜೋರು ಮಳೆ ಬರುವಂತ ಸಮಯ ಅಲ್ಲ ಪ್ರೂನಿಂಗ್ ಮಾಡಿದ್ರೆ ಕೊಳಿತು ಏನಾಗಲಿಲ್ಲ, ಏನಾಗಲಿಲ್ಲ, ದೊಡ್ಡ ದೊಡ್ಡ ಗೆಲ್ಲನ್ನು ಕಡಿಬಾರ್ದು, ಸಪ್ರ ಸಪ್ರ ಗೆಲ್ಲನ್ನು ಕಡಿಬೇಕು, ದೊಡ್ಡದ ಗೆಲ್ಲು ಕಡಿಯಬಾರ್ದು. ಅದು ಒಂದು ಗೆಲ್ಲಿನ ನೆರಳು ಇನ್ನೊಂದಕ್ಕೆ ಬೀಳದ ಹಾಗೆ ಇರಬೇಕು. ಇರ್ಬೇಕು, ಹೌದು, ಚೆನ್ನಾಗಿ ಗಾಳಿ ಸಂಚಾರ ಇರಬೇಕು, ಗಾಳಿ ಸಂಚಾರ ಇರಬೇಕು, ಒಳಗಡೆ ಬೆಳಕು ಬೀಳ್ಬೇಕು, ಅವಾಗ ಹೂ ಬರ್ಲಿಕ್ಕೆಲ್ಲ ಅನುಕೂಲ ಆಗ್ತದೆ. ಎಷ್ಟು ಎತ್ತರವರೆಗೆ ಬಿಡಬೇಕು ಈ ರಂಬುಟಾನ್ ಗಿಡವನ್ನು? ರಂಬುಟಾನ್ ಗಿಡ ಸಾಧಾರಣ ಒಂದು 7-8 ಅಡಿವರೆಗೆ ಬಿಡಬಹುದು. ಸ್ವಲ್ಪ ಗೆಲ್ಲು ಚೂರು ಮೇಲೆ ಬಂದ್ರೆ ಕೈಯಲ್ಲಿ ಸ್ವಲ್ಪ ಬಗ್ಗಿಸು ಹಣ್ಣುಗಳು ತೆಗೆಯಲಿಕ್ಕೆ ಆಗ್ತದೆ. ಒಕ್ಕೆ ಹಾಕಿದರೆ ತುಂಬಾ ಹಣ್ಣುಗಳು ಡ್ಯಾಮೇಜ್ ಆಗ್ತದೆ, ಒಳ್ಳೆಯ ಹಣ್ಣಿನ ಒಟ್ಟಿಗೆ ಕಾಯಿ ಹಣ್ಣುಗಳು ಉದುರಿ ಹೋಗ್ತವೆ, ಅವು ನಮಗೆ ನಷ್ಟ. ಅದಕ್ಕೆ ನಾವು ಪ್ರೂನಿಂಗ್ ಮಾಡಲೇಬೇಕು, ಮರ ಹೈಟ್ ಹೋಗ್ಲಿಕ್ಕೆ ಬಿಡ್ಲೇಬಾರದು. ಈ ಬಾವಲಿ ಆಗ್ಬೋದು ಅಥವಾ ಗಿಳಿ ಆಗ್ಬೋದು ಇಂಥದ್ರ ಇಷ್ಟರವರೆಗೆ ನಮ್ಮಲ್ಲಿ ಬಾವಲಿಗಳಿಗೆ ಗೊತ್ತಿಲ್ಲ, ಅದು ಬಾವಲಿ ಬರ್ಲಿಲ್ಲ ಇಷ್ಟರವರೆಗೆ. ಬಾವಲಿಗಳಿಂದ ಇದ್ದೇ ನಮ್ಮಗಳಿಗೆ ನಮಗೆ ಮಂಗಗಳ ಕಾಟ ಬಹಳ ಜೋರುಂಟು. ಹಣ್ಣು ಹೋಗುವ ಸಮಯದಲ್ಲಿ ಇಡೀ ದಿವಸ ಶಬ್ದ ಮಾಡಿ ಬೊಬ್ಬೆ ಹಾಕಿ ಗರ್ನಾಳೆಲ್ಲ ಬಿಡಿಸಿ ಅಲ್ಲೇ ನಿಲ್ಬೇಕು ತೋಟದಲ್ಲಿ. ಇಲ್ಲಾದ್ರೆ ಒಂದು ರಂಬುಟನ್ನು ನಮಗೆ ಮಾರುವುದು ಬಿಡಿ, ನಮಗೆ ತಿನ್ಲಿಕ್ಕೆ ಸಿಗುವುದಿಲ್ಲ. ಇದಕ್ಕೆ ಏನಾದ್ರೂ ಬಲೆ ಹಾಕ್ಲಿಕ್ಕೆ ಅವಕಾಶ ಉಂಟು? ಅಲ್ಲಿ ಬಲೆ ಒಂದು ಹಾಕಿದ್ದೇನೆ ನಾನು, ಬಲೆ ನಮ್ಮ ಮನೆ ಒಂದು ಕಡೆ ತೋಟ ಒಂದು ಕಡೆ ಬಲೆ ಅನ್ನೋದು ಕಚ್ಚಿ ಹರಿದು ಬಿಸಾಡಿದೆ. ಅದು ಅಂದ್ರೆ 40-50 ಮರ ಬರ್ತವೆ ಅವುಗಳು, ಮುದ್ದೆಯಲ್ಲಿ ತಿನ್ಲಿಕ್ಕೆ ಎಂತದ್ದು ಇಲ್ಲ ಅದಕ್ಕೆ, ಈ ಹಸಿವಿನ ಎದುರಿಗೆ ಯಾವ ಹೆದರಿಕೆ ಕೂಡ ಇಲ್ಲ ಅದಕ್ಕೆ. ಎಡ್ವರ್ಡ್ ಬೆಳೆದಂತ ರಂಬುಟನ್ನು ಕೊಯ್ಯುವ ಅಂತ. ಹೌದು, ಸಾವಯವದಲ್ಲಿ ರುಚಿ ಜಾಸ್ತಿ ಇರ್ತದೆ. ಈಗ ಬೇರೆ ಬೇರೆ ವಿದೇಶಿ ತಳಿಗಳ ಒಂದು ಹಣ್ಣಿನ ಗಿಡಗಳನ್ನು ನೀವು ಸಂಗ್ರಹ ಮಾಡ್ಕೊಂಡಿದ್ರಿ, ಅದರ ಒಂದು ಬೆಳವಣಿಗೆಯನ್ನು ಗಮನಿಸುವಂತಹದ್ದು ಮತ್ತು ಈ ಒಂದು ಊರಿಗೆ ಹೊಂದಾಣಿಕೆ ಆಗ್ತದೆ ಎನ್ನುವಂಥದ್ದು ನೋಡುವಂತಹದ್ದು, ಅದರ ಒಂದು ರುಚಿ ಇದರ ಬಗ್ಗೆ ಹೇಳಿ, ಮತ್ತೆ ಕಸಿ ಕಟ್ಟುವ ವಿಧಾನದ ಬಗ್ಗೆ ಸ್ವಲ್ಪ ಹೇಳಿ. ಕಸಿ ಕಟ್ಟುವುದಂದ್ರೆ ಕಸಿಯಲ್ಲಿ 2-3 ವಿಧಾನಗಳುಂಟು. ಒಂದು ಕಣ್ಣು ಕಸಿ ಉಂಟು, ಇನ್ನೊಂದು ಮೃದು ಕಾಂಡ ಕಸಿ ಉಂಟು, ಇನ್ನೊಂದು ಕೂಟಿ ಕಸಿ ಅಂದ್ರೆ ಲೇಯರಿಂಗ್. ಅದನ್ನು 1 ಇಂಚು ಸಿಪ್ಪೆಯನ್ನು ತೆಗೆದು ಅದರ ಸಿಪ್ಪೆ ತೆಗೆದ ಜಾಗದಲ್ಲಿ ಈ ತೆಂಗಿನ ನಾರಿನ ಹುಡಿ ಉಂಟಲ್ಲ, ಅದನ್ನು ಒದ್ದೆ ಮಾಡಿ ಅಲ್ಲಿ ಮುದ್ದೆ ಮಾಡಿ ಇಡಬೇಕು ಸಿಪ್ಪೆ ತೆಗೆದ ಜಾಗದಲ್ಲಿ. ಮಸ್ತ್ ಪ್ಲಾಸ್ಟಿಕ್ ಕವರ್ ಬಿಗಿಯಾಗಿ ಕಟ್ಟಬೇಕು. ಆ ಪ್ಲಾಸ್ಟಿಕ್ ಕವರ್ಗೆ ತೂತಿ ಇರಬಾರದು, ಒಳಗಿನ ಪಶೆ ತೆಂಗಿನ ನಾರಿನ ಪಶೆ ಹೊರಗೆ ಹೋಗ್ಬಾರದು. ಆ ಪ್ಲಾಸ್ಟಿಕ್ ಗೆ ಇದ್ದಿದ್ದರೆ ತೂತಿದ್ದರೆ ಪಶೆ ಹೋಗ್ತದೆ, ಅವಾಗ ಬೇರು ಬರುವುದಿಲ್ಲ. ಇಲ್ಲಿ ಪಶೆ ಇದ್ರೆ ಜೋರು ಸೆಕೆ ಬರಿಸಿದ್ರೆ ಅವಾಗ ಒಳ್ಳೆ ಬೇರು ಬರ್ತದೆ, ರಮ್ಮಿನ ಬೇರು ಕಾಣ್ತದೆ. ಅವಾಗ ಎಂತ ಮಾಡುದು, ಕೆಳಗಡೆ ನಾವು ಕಟ್ ಮಾಡಬೇಕು, ಎಲ್ಲ ಎಲೆಗಳನ್ನು ತೆಗೆದು ಆಮೇಲೆ ನಾವು ಬ್ಯಾಗ್ ಅಲ್ಲಿ ಸೆಟ್ ಮಾಡಬೇಕು. ಇನ್ನೊಂದು ಮೃದು ಕಾಂಡಕಸಿ, ಮೃದು ಕಾಂಡಕಸಿ ನಮಗೀಗ ರಂಬುಟನ ಗಿಡ ಮಾಡಬೇಕಾದ್ರೆ ಬೀಜದಿಂದ ಗಿಡ ಮಾಡಬೇಕು. ಆ ಗಿಡ ಹೆಲ್ತಿ ಆಗಿರ್ಬೇಕು, ಆ ಗಿಡ ಬಿಸಿಲಲ್ಲಿ ಇರಬೇಕು, ನೆರಳಲ್ಲಿ ಇರಬಾರದು. ಮತ್ತು ಬಿಸಿಲಲ್ಲಿ ಇದ್ದ ಒಂದು ಪೆನ್ಸಿಲ್ ಗಾತ್ರದ ಚಿಕ್ಕ ಒಂದು 6 ಇಂಚು 7 ಇಂಚು ಉದ್ದದ ಕುಡಿಯನ್ನು ತೆಗೆದು ಎಲ್ಲ ಎಲೆಗಳನ್ನು ತೆಗೆದು ಇದು ಅಡಿ ಗಿಡವನ್ನು ಕಟ್ ಮಾಡಿ ವಿ ಆಕಾರದಲ್ಲಿ ಸೀಳಿ ಇದನ್ನು ಎರಡು ಕಡೆಯಲ್ಲಿ ಸಿಪ್ಪೆಯನ್ನು ತೆಗೆದು ಅಲ್ಲಿ ಇಟ್ಟು ಟೈಟ್ ಆಗಿ ಪ್ಲಾಸ್ಟಿಕ್ ಇದರಲ್ಲಿ ಕವರಲ್ಲಿ ಟೈಟ್ ಮಾಡಿ ಕಟ್ಟಬೇಕು. ಮೇಲೆ ಒಂದು ಕವರ್ ಹಾಕಬೇಕು. ಇದು ನಾವು ಲೆಮಿನೇಷನ್ ಮಾಡಿದ ಹಾಗೆ, ಒಳಗಡೆ ನೀರು ಹೋಗಬಾರದು, ಗಾಳಿ ಹೋಗಬಾರದು, ಆವಾಗ ಬದುಕುತ್ತದೆ. ಇನ್ನೊಂದು ಕಡೆಗೆ ಸೀಸನ್ ಅಥವಾ ಒಂದು ಕಾಲ ಅಂತ ಇದೆ, ಯಾವ ಬಗ್ಗೆ ಮಾಡಬಹುದು? ಅದೇ ಮಳೆಗಾಲದಲ್ಲಿ ಕೂಡ ಮಾಡಬಹುದು. ಜೋರೆಲ್ಲ ಮಳೆ ಬಂದ್ರೆ ನಮ್ಗೆ ಟ್ಯಾಲಿ ಹೌಸ್ ಎಲ್ಲ ಇರ್ಬೇಕು, ಅದಕ್ಕೆ ಸೆಕೆ ಎಲ್ಲ ಭರಿಸ್ಲಿಕ್ಕೆ ನಾವು ಪ್ಲಾಸ್ಟಿಕ್ ಎಲ್ಲ ಸಣ್ಣ ಮನೆ ಎಲ್ಲ ಮಾಡಬೇಕು. ಬೇಸಿಗೆ ಇಲ್ಲದ್ರೆ ಬಹಳ ಫಾಸ್ಟ್ 100% ಸಕ್ಸಸ್ ಆಗ್ತದೆ ಫೆಬ್ರವರಿ ನಂತರ. ಮಳೆಗಾಲದಲ್ಲಿ ಸ್ವಲ್ಪ ನಿಧಾನ, ಮತ್ತೆ ಚಳಿಯಲ್ಲಿ ಬರೋದು ಬಹಳ ಕಡಿಮೆ. ಈಗಾಗಲೇ ತೋಟದಲ್ಲಿ ಇರುವಂತಹ ಈಗ ಮಾವಿನ ಗಿಡವೋ ಅಥವಾ ಹಲಸಿನ ಗಿಡವೋ ಅಥವಾ ಬೇರೆ ಏನಾದ್ರೂ ಒಂದು ಗಿಡ ಇದ್ರೆ ಅದಕ್ಕೆ ಕಸಿ ಕಟ್ಟುವುದು ಹೇಗೆ? ಹಲಸಿನ ಗಿಡದಲ್ಲಿ ಬೀಜದಿಂದ ಹಲಸಿನ ಗಿಡ ಮಾಡಬೇಕು. ಹಲಸಿನ ಬೀಜದಿಂದ ಗಿಡ ಮಾಡಿ ಸದಾ ಅದಕ್ಕೆ ಒಂದು, ಈಗಾಗಲೇ ದೊಡ್ಡ ಮರ ಇದೆ ಅಂತ ಇಟ್ಕೊಳ್ಳಿ, ಈಗ ಒಂದು ಮಾವಿನ ಮರ ಇದೆ, ಒಂದು ತೋತಾಪುರಿನೋ ಅಥವಾ ಇನ್ನೂ ಯಾವುದೋ ಇದೆ, ಅದಕ್ಕೆ ಇನ್ನೊಂದು ವೆರೈಟಿ ಕಟ್ಟಬೇಕಾದ್ರೆ ಅದನ್ನು ಮರವನ್ನು ಕಡಿಯಬೇಕು. ಒಂದು ಸಾಧಾರಣ ದೊಡ್ಡ ಮರ ಇದ್ದರೆ ಹೊಸ ಚಿಗುರು ಬರ್ತಾ ಇರ್ತದೆ, ಹೊಸ ಚಿಗುರು ಬರ್ತಾ ಇದೆ. ಆ ಹೊಸ ಚಿಗುರಿಗೆ ನಮ್ಮ ಯಾವ ತಳಿ ಬೇಕು, ನಮಗೆ ಮುಂಡಪ್ಪ ಬೇಕಾ, ತೋತಪರಿ ಬೇಕಾ, ನೀಲಂ ಬೇಕಾ, ಈ ತರ ಮಾಡಬಹುದು. ಒಂದೇ ಮರದಲ್ಲಿ 7-8 ಮಾವು ಮಾಡಲಿಕ್ಕೆ ಕೂಡ ಸಾಧ್ಯ ಆಗ್ತದೆ. ಉದಾಹರಣೆಗೆ ಒಬ್ಬನಿಗೆ ಸಣ್ಣದು ಜಾಗ, ಒಂದು 2 ಗಿಡ ನೆಡುವಂತದ್ದು ಜಾಗ, ಅವನಿಗೆ 4-5 ಗಿಡ ನೆಡ್ಲಿಕ್ಕೆ ಆಸೆ ಉಂಟು, ಅವಾಗ ಎಂತ ಮಾಡುದು, ಒಂದೇ ಗಿಡದಲ್ಲಿ 4-5 ವೆರೈಟಿ ಮಾವು ಮಾಡಬಹುದು. ಒಟ್ಟರೆ ಕಸಿ ಮಾಡ್ಲಿಕ್ಕೆ ಕಲಿತರೆ ಬಹಳ ಸುಲಭ, ಇದು ಏನು ಕಷ್ಟ ಇಲ್ಲ ಕಸಿ ಮಾಡ್ಲಿಕ್ಕೆ. ಈಗ ಬಾಳೆ ಕೃಷಿಯಲ್ಲಿ ಅಥವಾ ಬೇರೆ ಬೇರೆ ಇದು ಹಣ್ಣುಗಳನ್ನ ಮೌಲ್ಯವರ್ಧನೆ ಮಾಡುವಂತಹದ್ದು ಅಥವಾ ನೇರವಾಗಿ ಮಾರಾಟ ಮಾಡುವುದರ ಬದಲಿಗೆ ಅಥವಾ ನೇರವಾಗಿ ತಿನ್ನುವುದರ ಬದಲಿಗೆ ಅದನ್ನು ಸ್ವಲ್ಪ ಒಣಗಿಸುವಂತಹದ್ದು ಅಥವಾ ಅದರೊಂದು ಪರಿವರ್ತನೆ ಮಾಡಿಕೊಂಡು ಉಪಯೋಗಿಸುವಂತಹದ್ದು, ಆ ಪ್ರಯತ್ನ ಮಾಡ್ತಿರಲಿಲ್ಲ? ಇಲ್ಲ ಇಲ್ಲ, ಆ ಪ್ರಯತ್ನ ಏನು ಮಾಡಲಿಲ್ಲ. ದೊಡ್ಡ ಮಟ್ಟದಲ್ಲಿ ನಮ್ಮ ಎಷ್ಟು ಜಾಗ ಇಲ್ಲ, ದೊಡ್ಡ ಮಟ್ಟದಲ್ಲಿ ನಾನು ಹಣ್ಣುಗಳನ್ನು ಬೆಳೆಯುದಿಲ್ಲ, ಸ್ವಲ್ಪ ಎಲ್ಲ ಬೆಳೆದು, ಅದಕ್ಕೆ ಬೇಕಾದಷ್ಟು ಗಿರಾಕಿಗಳು ಉಂಟು. ಒಂದು ವೇಳೆ ಗಿರಾಕಿಗಳು ಇಲ್ಲದ್ರೆ ಬಾಳೆಗಳಲ್ಲೆಲ್ಲ ಮೌಲ್ಯವರ್ಧನೆ ಮಾಡಬಹುದು. ಆದರೆ ಬಾಳೆಹಣ್ಣು ನಮ್ಗೆ ಸ್ವಲ್ಪ ಉಂಟು, ಹತ್ತಿರದ ನಮ್ಗೆ ಕಾಯಂ ಗಿರಾಕಿಗಳು ಉಂಟು, ಮಂಗಗಳು ಕೂಡ ಸ್ಪರ್ಧೆ ಮಾಡ್ತವೆ, ಅವ್ರಿಗೆಲ್ಲ ಕೊಟ್ಟು ಬಿಡುವುದು ಜಾಸ್ತಿ ಇದ್ರೆ ಮೌಲ್ಯವರ್ಧನೆ ಮಾಡಬಹುದು. ಈಗ ಬೇರೆ ಬೇರೆ ಪ್ರವಾಸವನ್ನು ಕೂಡ ನೀವು ಹೋಗಿದ್ದೀರಿ, ಇದರ ಅನುಭವದ ಬಗ್ಗೆ ಹೇಳಿ. ಅಲ್ಲ, ಪ್ರವಾಸಕ್ಕೆ ಹೋಗ್ಲೇಬೇಕು, ಕೃಷಿಕನಾದವನು ಏನಂದ್ರೆ ನಾನು ಮಾಡಿದ ವಿಧಾನ ಒಂದು, ಇನ್ನೊಬ್ಬರು ಮಾಡಿದ ವಿಧಾನ ಒಂದು, ಇನ್ನೊಬ್ಬರು ಮಾಡಿದ ವಿಧಾನ ಒಂದು, ಒಂದೊಂದು ಹೊಸ ಹೊಸ ಅನುಭವಗಳು ಸಿಗ್ತವೆ, ಒಂದೊಂದು ರೀತಿಯಲ್ಲಿ ಒಂದೊಂದು ಹೊಸ ಹೊಸ ಅನುಭವಗಳು ಸಿಗ್ತವೆ. ಹಾಗೆ ನಾನು ಪ್ರವಾಸಕ್ಕೆ ಹೋಗ್ತಾ ಇರ್ತೇನೆ, ಈ ಮಾಧ್ಯಮಗಳೆಲ್ಲ ನೋಡ್ತಾ ಇರ್ತೇನೆ, ಪತ್ರಿಕೆಗಳು ಓದ್ತಾ ಇರ್ತೇನೆ, ಮತ್ತು ಈ ಪ್ರವಾಸಕ್ಕೆ ಹೋದ ತಕ್ಷಣ ತುಂಬಾ ರೈತರ ಒಂದು ಅನುಭವ ಆಗಿದೆ ನನಗೆ, ಜಿಲ್ಲೆಗಳದ್ದು, ಹೊರ ಜಿಲ್ಲೆಗಳದ್ದು, ರಾಜ್ಯಗಳಿಗೆಲ್ಲ ಈಗೆಲ್ಲ ತುಂಬಾ ಕಡೆಗೆ ನಾನು ಓಡಾಟ ಮಾಡಿದ್ದೇನೆ. ನೀವು ಗಮನಿಸಿದ ಹಾಗೆ ರೈತರು ಮಾಡುವಂತಹ ಒಂದು ತಪ್ಪುಗಳು ಏನೇನು? ರೈತರು ಮಾಡುವಂತ ತಪ್ಪು ಏನಂದ್ರೆ, ಒಂದು ನಾಟಿ ಮಾಡಿದ್ರೆ ಕೆಲವು ಒಂದೇ ವೆರೈಟಿ ನಾಟಿ ಮಾಡ್ತಾರೆ, ಒಂದೇ ಜಾಗದಲ್ಲಿ ಬೇರೆ ಏನು ಮಾಡಿದ್ರೆ. ಈಗ ಉದಾಹರಣೆಗೆ ಇವತ್ತು ಬದನೆ ಬೆಳೆದ್ರೆ ಹಾಕುವುದು, ಹೌದು, ಪ್ರತಿಯೊಂದು ಮಿಶ್ರ ಮಾಡಬೇಕು. ಇದರಲ್ಲಿ ಏನು ಸಿಕ್ಕಿದ್ರೆ ಅದರಲ್ಲಿ ಸಿಗ್ತದೆ, ಅದರಲ್ಲಿ ಸಿಕ್ಕಿದ್ರೆ ಇನ್ನೊಂದರಲ್ಲಿ ಸಿಗ್ತದೆ, ಜೊತೆಗೆ ರೋಗಗಳು ಕೂಡ ಜಾಸ್ತಿ ಆಗ್ಬೋದು ಒಂದೇ ಜಾಗದಲ್ಲಿ. ಒಂದೇ ಜಾಗದಲ್ಲಿ ಮಾಡಿದ್ರೆ ಮತ್ತೆ ನಾವು ನೋಡಿ, ಅಲ್ಲಲ್ಲಿ ಅರಸನ ನೆಡ್ತೇವೆ, ಅಲ್ಲಲ್ಲಿ ಚೆಂಡು ಹೂ ನೆಡ್ತೇವೆ, ಅಲ್ಲಲ್ಲಿ ತುಳಸಿ ಗಿಡ ನೆಡ್ತೇವೆ. ಅದು ನಮ್ಮ ಹಿರಿಯರು ಮೊದಲು ಮಾಡ್ತಿದ್ರು, ಅದು ನಮ್ಮ ಹಿರಿಯರು ಅದು ಯಾಕೆ ನಡ್ತಿದ್ರೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಹೀಗೆ ಎಲ್ಲ ಸಭೆ ಸಮಾರಂಭಗಳಲ್ಲಿ ಹೋಗುವಾಗ ಕೆಲವು ವಿಜ್ಞಾನಿಗಳೆಲ್ಲ ಮಾತಾಡುವಾಗ ಅದೆಲ್ಲ ಗೊತ್ತಾಯ್ತು ವಿಷಯಗಳು. ನಮ್ಮ ಹಿರಿಯರು ಇದಕ್ಕೋಸ್ಕರ ನಡ್ತಿದ್ರು ಅಂತದ್ದು, ಯಾಕಂದ್ರೆ ಅರಸಿನ, ತುಳಸಿ ಗಿಡ, ಚೆಂಡು ಹೂ ಗಿಡ, ಮತ್ತೆ ಗಾಂಧಾರಿ ಮೆಣಸಿನ ಗಿಡ, ಇಂಥದ್ದೆಲ್ಲ ನಡೆದಿದ್ರು ಅವರು. ಅದು ಎಟ್ರೇಷನ್ಗೆ ಇದಕ್ಕೆ ಬರುವಂತಹ ಕೀಟಗಳು ಅದಕ್ಕೆ ಹೋಗ್ತವೆ, ಆ ಚೆಂಡು ಹೂಗಳಿಗೆಲ್ಲ. ಹಾಗೆ ನೆಲದಲ್ಲಿ ಕೃಷಿ ಮಾಡುದ್ರ ಜೊತೆಗೆ ಅಥವಾ ಗ್ರೋ ಬ್ಯಾಗ್ ಗಳಲ್ಲಿ ಮಾಡುದ್ರ ಜೊತೆಗೆ ತಾರಸಿಯಲ್ಲೂ ಕೂಡ ಕೃಷಿ ಮಾಡುವ ಅನುಭವಗಳನ್ನ ನೀವು ನೋಡಿದಿರಿ ಸುಮಾರು? ಹೌದು, ತುಂಬಾ ನೋಡಿದ್ದೇನೆ. ಇದು ಏನು ಅನುಕೂಲತೆ ಇದರಲ್ಲಿ, ಪೇಟೆಯನ್ನು ಹೇಗೆ ಮಾಡಬಹುದು? ನಾನು ಒಂದು ಇಲ್ಲೇ ಹತ್ತಿರ ಒಂದು ಕಡೆಯಲ್ಲಿ ನೋಡಿದ್ದೇನೆ, ಅವರು ಒಂದು ಬ್ಯಾಂಕ್ ಉದ್ಯೋಗಿ, ಅವರು ಜಿ ಪಿ ಶೆಣೆಯವರು ಒಬ್ಬರು, ಮತ್ತೆ ಪ್ರದೀಪ್ ಸೂರಿ ಅಂತ ಬ್ಯಾಂಕ್ನಲ್ಲಿ. ಆ ಪ್ರದೀಪ್ ಸೂರಿ ಒಂದು ಕೆಲಸ ಮಾಡುದು ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತದೆ. ಅವರು ಬ್ಯಾಂಕ್ ನಲ್ಲಿ ಒಂದು ಉದ್ಯೋಗಿ ಅಂತ ಯಾರು ಹೇಳಲಿಕ್ಕೆ ಇಲ್ಲ, ಈಗ ಅವರು ವಿಶ್ರಾಂತಿಯಲ್ಲಿದ್ದಾರೆ, ನಿವೃತ್ತ ಜೀವನ. ಅವರು ಬೇರೆ, ಅವರು ತಮ್ಮ ಸ್ವಿಫ್ಟ್ ಕಾರಿನಲ್ಲಿ ಬೇರೆಯವರ ಮನೆಯಿಂದ ದನಗಳ ಗಂಜಾಳ ಸಗಣಿ ಎಲ್ಲ ತಂದು

ಜಪವನ ನದಿಯೇನು, ಜಪವನ ನದಿಯೇನು, ತಪವನ ನದಿಯೇನು, ಉಪವಾಸ ವ್ರತಗಳ ನದಿಯೇ, ಉಪವಾಸ ವ್ರತಗಳ ನದಿಯೇ. ಅಪಾರ ಮಹಿಮ ಶ್ರೀ ಪುರಂದರ ವಿಠಲ, ಅಪಾರ ಮಹಿಮ, ಅಪಾರ ಮಹಿಮ ಶ್ರೀ ಉಪಾ